ದೇಶಪಾಲನೆ ಕ್ರಿಯಾತ್ಮಕ ಹೊಣೆ ರಾಜ್ಯ ಸೇವೆಯ ಅಂತಿಮ ಬಗಟುಣ ರಜೆ ಸೇವಕೆಗೆ ಅಭಿಮಾನಿ ಆತ್ಮಗರುತ್ತೆ ಸದಾಟ ವಿನಾಶಗಳ ದೆಮ್ಮ ಅಪಿ ಬಲಾಪುರತ್ತು ಎಣ್ಣೆ ಅರಸಮೂರ್ತಿ ಸಹನಾಧಾರೆಯ ವೆನುವಟ ಹೊದ